ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿಯಲ್ಲಿ ಆದಾಯ ಕಾಣುವ ಮಾರ್ಗಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಚಾರ ಲೆಕ್ಕಾಚಾರ. ಸೋಮವಾರಪೇಟೆ ತಾಲೂಕು ಸುಳಿಮಳ್ತೆ ಗ್ರಾಮದ ಎಸ್ಪಿ ಶ್ರೀಹರಿ ಅವರ ಜೊತೆಗೆ ಮಾತನಾಡುತ್ತಿದ್ವಿ. ಕೇಳಿದ್ರೆ 25 ಎಕರೆ ಕಾಫಿ ತೋಟ ಇದೆ, ಅದರಲ್ಲಿ ಸುಮಾರು 300 ಬಟರ್ ಫ್ರೂಟ್ ಮರಗಳನ್ನು ಬೆಳೆಸಿದ್ದಾರೆ. ಎಷ್ಟೋ ಮರಗಳು ಸ್ವಾಭಾವಿಕವಾಗಿ ಬೆಳೆದಿದ್ದಾವೆ, ಅದರಿಂದ ಪ್ರಯೋಜನವನ್ನು ಮಾಡಿಕೊಳ್ತಿದ್ದಾರೆ. ಇಂಜಿನಿಯರಿಂಗ್ ಪದವೀಧರರಾಗಿರುವ ಶ್ರೀಹರಿ ಅವರು ವಿದೇಶಗಳಲ್ಲಿ ಕೆಲಸ ಮಾಡಿ ವಾಪಸ್ಸು ಹಳ್ಳಿಗೆ ಬಂದವರು, ಕೃಷಿಯಲ್ಲಿ ತೊಡಸಿಕೊಂಡವರು. ಅವರ ಕೃಷಿ ಬದುಕು ಹೇಗಿದೆ, ವಿಶೇಷವಾಗಿ ಬೆಣ್ಣೆಹಣ್ಣು ಅಥವಾ ಬಟರ್ ಫ್ರೂಟ್ ಈ ಬೆಳೆಯ ಕೃಷಿ ಹೇಗೆ ಸಾಗಿದೆ ಅನ್ನೋದನ್ನ ವಿವರಿಸುತ್ತಾರೆ. ಶ್ರೀಹರಿ ಅವರೇ ನಮಸ್ಕಾರ. ನಮಸ್ತೆ ಸರ್. ತಮ್ದು ವಯಸ್ಸು ಎಷ್ಟು? 35 ವರ್ಷ. ಹಾ ಹಾ. ಮನೆಯಲ್ಲಿ ಯಾರ್ಯಾರಿದ್ದೀರಿ? ನಾನು, ಅಪ್ಪ ಅಮ್ಮ, ನನ್ನ ವೈಫ್ ಮತ್ತೆ ಮಗಳಿದ್ದಾಳೆ. ಹಾ ಹಾ. ಬಿಇ ಎಲ್ಲಿ ಮಾಡಿದ್ದು ತಾವು? ನಾನು ಬಿಇ ಬೆಂಗಳೂರಲ್ಲಿ ಸರ್. ಹಾ ಹಾ. ಬಿಇ ಮಾಡಿಕೊಂಡು ನೇರವಾಗಿ ವಿದೇಶಕ್ಕೆ ಹೋದ್ರೆ ಅಥವಾ ಬೆಂಗಳೂರು ಅಲ್ಲಿ ಕೆಲಸ ಮಾಡ್ಕೊಂಡು ಹೋದ್ರೆ? ಇಲ್ಲ ಸರ್, ನೇರವಾಗಿ ಹೈಯರ್ ಸ್ಟಡೀಸ್ ಹೋದೆ. ಓಹೋ. ಆಮೇಲೆ ಅಲ್ಲಿ ಸ್ವಲ್ಪ ವರ್ಕ್ ಮಾಡಿ ಆಮೇಲೆ ಬೆಂಗಳೂರು ಚೆನ್ನೈಯಲ್ಲಿ ವರ್ಕ್ ಮಾಡಿದೆ. ಓಹೋ. ಹೊರದೇಶದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? 1 ವರ್ಷ ಓದಿದ್ದು, 1 ವರ್ಷ ಕೆಲಸ ಮಾಡಿ. ಓಹೋ. 2 ವರ್ಷ. ಹಾ ಹಾ. 2 ವರ್ಷಕ್ಕೆ ಸಾಕನ್ಸ್ಬಿಡುತ್ತೆ? ಅವಾಗ 2008 ಟೈಮ್ ಸರ್, ಆಗ ರಿಸೆಷನ್ ಟೈಮ್. ಹಾ ಹಾ. ಆಪರ್ಚುನಿಟೀಸ್ ತುಂಬಾ ಕಡಿಮೆ ಇತ್ತು. ಓಹೋ. ಮತ್ತೆ ನಮ್ಮ ಫೀಲ್ಡ್ ಅಲ್ಲಿ ಜಾಬ್ಸ್ ಕಷ್ಟ ಇತ್ತು ಸರ್ ಅಲ್ಲಿ, ಯುಕೆ ಅಲ್ಲಿ. ಇಂಜಿನಿಯರಿಂಗ್ ಅಂದ್ರೆ ಬರೀ ಕೋಡಿಂಗ್ ಆತರ ಜಾಬ್ಸ್ ಜಾಸ್ತಿ. ಇನ್ನು ಅಡ್ಮಿನಿಸ್ಟ್ರೇಟಿವ್ MBA ಅವರಿಗೆಲ್ಲ ತುಂಬಾ ಕಷ್ಟ ಸರ್. ಓಹೋ. ಕಷ್ಟ ಅನಿಸ್ತು, ಇಷ್ಟ ಆಗ್ಲಿಲ್ಲ, ವಾಪಸ್ ಬಂದ್ಬಿಟ್ರಿ. ವಾಪಸ್ ಚೆನ್ನೈ ಬೆಂಗಳೂರಿನಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಚೆನ್ನೈಯಲ್ಲಿ 2 ವರ್ಷ ಇದೆ, ಬೆಂಗಳೂರಲ್ಲಿ ಒಂದು 4 ವರ್ಷ ಇದೆ. ಓಹೋ. 6 ವರ್ಷಗಳ ಕಾಲ ಕೆಲಸ ಮಾಡಿ ಮತ್ತೆ ಹಳ್ಳಿ ವಾಪಸ್ ನಿಮ್ಮನ್ನ ಕರೆಸಿಕೊಳ್ತು. ಹೌದು ಸರ್. ಅದೇ ಎಷ್ಟೋ ಜನ ಹೇಳ್ತಾರೆ, ಏನೇ ಪ್ರಯತ್ನ ಪಟ್ಟರು ಅದು ಯೋಗ ಇದ್ರೆ ಬಂದೇ ಬರ್ತಾರೆ ಬಿಡಿ ಅನ್ಕೊಂಡು, ಹಂಗಾಯ್ತಲ್ವಾ? ಹೌದೌದು. ಹಾ ಹಾ ಹಾ. ನಿಮ್ಮ ತಂದೆಯವರಿಗೆ ಎಷ್ಟು ಜನ ಮಕ್ಕಳು ತಾವು? ನಾವು 3 ಜನ ಸರ್ ಮಕ್ಕಳು, ಇಬ್ಬರು ಅಕ್ಕ ಇದ್ದಾರೆ. ಹಾ ಹಾ ಹಾ. ಅಪ್ಪ ಮಾಡಿದ್ದು ಜಮೀನು ಗದ್ದೆ ಎಲ್ಲದು ತೋಟ ಎಲ್ಲ ಸೇರಿದ್ರೆ ಎಷ್ಟಾಗ್ತದೆ? ಒಂದು 25 ಎಕರೆ ಹತ್ರ ಇದೆ. ಹಾ ಹಾ. ತೋಟ ಮತ್ತು ಗದ್ದೆನೂ ಮಾಡ್ತೀರಾ? ಗದ್ದೆ ಇಲ್ಲ ಸರ್, ಇವಾಗ ಮಾಡ್ತಾ ಇಲ್ಲ. ನಮ್ದು ಚಿಕ್ಕ ಊರು, ಗದ್ದೆಗಳು ದೊಡ್ಡದಾಗಿಲ್ಲ. ಎಲ್ಲ ಅಡಿಕೆ ರೋಬಸ್ಟ ಹತ್ರ ತೋಟ ಮಾಡಿದ್ವಿ. ಅಡಿಕೆ ಎಷ್ಟಿದೆ ತಮ್ದು? ಅಡಿಕೆ ನಮ್ದು ಹಳೆ ತೋಟ 1 ಎಕರೆ ಇದೆ ಸರ್. ಹೊಸದಾಗಿ ಒಂದು 3 ಎಕರೆ ಮಾಡಿದ್ವಿ. ಓಹೋಹೋ. ಹೊಸದಾಗಿ ಅಂತಂದ್ರೆ ಹೋದ ವರ್ಷ ಆಚೆ ವರ್ಷ ಹಾಕಿದ್ರೆ ಅಥವಾ ಹೇಗೆ? 3 ವರ್ಷದಿಂದ ಹಾಕಿದ್ವಿ ಒಂದ್ ತೋಟ, 2 ವರ್ಷದಿಂದ ಒಂದ್ ತೋಟ ಮಾಡಿದ್ವಿ. ಓಹೋಹೋ. ಅಂದ್ರೆ ಅದೆಲ್ಲ ಒಂದು ರೀತಿ ತಗ್ಗು ಪ್ರದೇಶನ, ಗದ್ದೆ ರೀತಿಯಲ್ಲಿ ಇರೋ ಜಾಗನ ಹೇಗೆ? ಗದ್ದೆ ರೀತಿ ಜಾಗ ಸರ್, ಚಿಕ್ಕ ಗದ್ದೆಗಳು. ಓಕೆ ಓಕೆ. ಸಣ್ಣ ವ್ಯಾಲಿ ತರ. ಉಳಿದಂತೆ ಕಾಫಿ ಮತ್ತು ಕಾಳ್ಮೆಣಸು ಎಷ್ಟು ಪ್ರದೇಶ ಆದಂಗೆ ಆಗುತ್ತೆ? ಅದು 15-20 ಎಕರೆ ಹತ್ರ ಇದೆ, 5 ಎಕರೆ ಗದ್ದೆ ಇದೆ. ಬಟರ್ ಫ್ರೂಟ್ ಕಾಫಿ ತೋಟದಲ್ಲೇ ಬೆಳೆದಿದಲ್ವಾ? ಹೌದು ಸರ್, ಕಾಫಿ ತೋಟದಲ್ಲೇ. ಯಾರು ಹಾಕಿದ್ದು, ಯಾಕೆ ಹಾಕಿದ್ದಂತ ಏನಾದ್ರು? ನಮ್ದು ಅಜ್ಜಿ ಮನೆಯಲ್ಲಿ ಬೆಳಗೊಂದ ಅಂತ ಸರ್, ಅಲ್ಲಿ ಫಸ್ಟ್ ಬೆಳೀತಾ ಇದ್ರು ನಮ್ಮ ಮಾವಂದ್ರು. ಅಲ್ಲಿಂದ ತಂದು ಫಸ್ಟ್ ಮಾಮನೆ ಹಾಕಿದ್ದು. ಆಮೇಲೆ ಹಾಗೆ ನ್ಯಾಚುರಲ್ ಆಗಿ ಸುಮಾರು ಗಿಡಗಳು ಬರ್ತಾ ಇದೆ ಸರ್. ನಾವು ಪ್ಲಾಂಟ್ ಮಾಡಿದೀವಿ, ಆದ್ರೆ ನ್ಯಾಚುರಲ್ ಆಗಿ ಬಂದಿರೋದೇ ಈಗ ತುಂಬಾ ಈಲ್ಡಿಂಗ್ ಬರ್ತಾ ಇದೆ ಸರ್. ಅಂದ್ರೆ ಅದು ಗಾಳಿಗೆ ಎಲ್ಲ ತುಂಬಾ ಮುರಿದೋಗುತ್ತೆ ಮರ, ಗಿಡಗಳು ಬರ್ತಾ ಇರುತ್ತೆ, ಗಿಡಗಳು ಹೋಗ್ತಾ ಇರುತ್ತೆ. ಬಟ್ ಕ್ರಾಪ್ ಅಂತೂ ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇದೆ ಸರ್. ಬಳಗುಂದದಿಂದ ತಂದದ್ದು ಎಷ್ಟು ಗಿಡಗಳು, ಈಗ ಎಷ್ಟಾದಂಗ ಆಯ್ತು? ಈಗ ತುಂಬಾ ಇದೆ ಸರ್, 300-400 ಗಿಡ ಇದೆ. ಹಾಗೆ ಒಂದು 2-3 ಗಿಡ ತಂದು ಹಾಕಿದೆ ಸರ್. ಮತ್ತೆ ನೀವು ನರ್ಸರಿಯಿಂದ ಮತ್ತೆ ಆ ಕಡೆ ಕಡೆಯಿಂದ ಏನ್ ತರಲಿಲ್ಲ? ಇಲ್ಲ ಸರ್, ಇಲ್ಲ. ಅದು ಇವಾಗ ಸಿಗ್ತಾರೆ ಸರ್ ನರ್ಸರಿಗಳಲ್ಲಿ. ಮುಂಚೆ ಹತ್ರ ಕಲ್ಟಿವೇಶನ್ ಇರಲಿಲ್ಲ. ನಾವು ಈಗ ಒಂದು 6 ಇಯರ್ಸ್ ಬ್ಯಾಕ್ ಎಲ್ಲ ಹಣ್ಣಿಗೆ 2 ರೂಪಾಯಿಗೆ ಮಾರಿದ್ದು ಸರ್ ಫಸ್ಟ್. ಆಗ ಕೇಳೋರು ಇರಲಿಲ್ಲ, ಮತ್ತೆ ಬೀಜದ ಪರ್ಪಸ್ ಗೆ ಅಂತ ಸ್ವಲ್ಪ ಜನ ತಗೊಂಡೋಗ್ತಾ ಇದ್ರು. 2-3 ರೂಪಾಯಿಯಿಂದ ಸ್ಟಾರ್ಟ್ ಆಗಿದೆ ಸರ್. ಆಮೇಲೆ 150 ರೂಪಾಯಿವರೆಗೂ ಬಂದಿದೆ ಸರ್ ಕಳೆದ ವರ್ಷ ಕೆಜಿಗೆ. 2-3 ಒಂದೇ ಕೆಜಿ ಬಂದ್ಬಿಡ್ತಾವಲ್ವಾ? ಹೌದು ಸರ್, ಎರಡು ಬರುತ್ತೆ ಇಲ್ಲ ಮೂರು ನಾಲ್ಕು, ಅವರೇಜ್ ಅಂದ್ರೆ ಮೂರು ನಾಲ್ಕು ಬೇಕು ಸರ್. ಹೌದು ಹೌದು. ಬೀಜಕ್ಕೆ ಅಂತ ಅನ್ಕೊಂಡು ಏನು ಬಿತ್ತನೆಗೆ ತಗೊಂಡೋಗ್ತಿದ್ರ ಅಥವಾ ಬೇರೆ ಉದ್ದೇಶಕ್ಕೆ? ಗಿಡ ಮಾಡ್ಲಿಕ್ಕೆ. ಗಿಡ ಮಾಡ್ಲಿಕ್ಕೆ? ಬೆರವಾಲೆ ಅಲ್ಲೆಲ್ಲ ತಗೊಂಡೋದ್ರೆ ತೋಟಗಳಿಗೆ ಹಾಕಿದ್ದೆಲ್ಲ. ಅದರ ಬಳಕೆ ಅಷ್ಟೊಂದು ಗೊತ್ತಿರಲಿಲ್ಲನೋ, ಈಗ ಗ್ರಾಹಕರು ಇಷ್ಟಪಟ್ಟು ಉಪಯೋಗಿಸ್ಕೊಳ್ತಾದ್ರೆ ಒಂದೊಂದು ಕೆಜಿಗೆ ನೂರು ನೂರೈವತ್ತು ಇನ್ನೂರು ರೂಪಾಯಿ ತನಕ ಸಿಗೋದಿದೆ. ರೈತರಿಗೆ ಏನಿಲ್ಲ ಅಂದ್ರೂ ಐವತ್ತರಿಂದ ಎಪ್ಪತ್ತು ರೂಪಾಯಿ ಸಿಕ್ಕಿರೋದಿದೆ ಅಲ್ವಾ? ಸಿಗ್ತದೆ ಸರ್, ಕಡಿಮೆ ಅಂದ್ರೆ ಮೂವತ್ತೀಗ, ಜಾಸ್ತಿ ಅಂದ್ರೆ ನೂರೈವತ್ತರವರೆಗೂ ಹೋಗ್ತದೆ. ಓಕೆ. ಈಗ ಸಕ್ರಿಯವಾಗಿ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಎಷ್ಟು ವರ್ಷಗಳ ಅವಧಿ? ನನಗೆ ಐದು ವರ್ಷ ಆಯ್ತು ಸರ್ ಊರಿಗೆ ಬಂದು. ಆದ್ರೆ ನಾನು ಒಂದು ಹೋಮ್ ಸ್ಟೇ ಮಾಡಿದ್ದೆ, ಅದಾದ್ಮೇಲೆ ನಾನು ಊರಿಗೆ ಶಿಫ್ಟ್ ಆದೆ. ಮತ್ತೆ ಈಗ ಕಾಫಿ ಟ್ರೇಡಿಂಗ್ ಮತ್ತೆ ಫ್ಲವರ್ ನರ್ಸರಿ ಎಲ್ಲ ಮಾಡಿದ್ದೀನಿ. ಎಂತ ಫ್ಲವರ್ ನರ್ಸರಿ? ಆಂಥೋರಿಯಮ್ಸ್, ಕ್ರೋಟನ್, ಜೆರೇನಿಯಂ ಆ ತರ ಗಿಡಗಳು, ಮತ್ತೆ ಫ್ರೂಟ್ಸ್ ಗಿಡಗಳು, ಬಟರ್ಫ್ರೂಟ್ ಗಿಡನ ಸೇಲ್ ಮಾಡ್ತೀವಿ. ಹೌದಾ? ಅದು ಮನೆ ಹತ್ರ ಮಾಡ್ಕೊಂಡಿದ್ರ ಅಥವಾ ತೋಟದಲ್ಲಿ? ಸೋಮಪೇಟ್ ಹತ್ರ ಒಂದು ಜಾಗದಲ್ಲಿ ಮಾಡಿ, ನಗರೂರು. ಅಲ್ಲೇ ಕಾಫಿ ಟ್ರೇಡಿಂಗ್ ಆಫೀಸ್. ಕಾಫಿ ಟ್ರೇಡಿಂಗ್ ಅಂದ್ರೆ ರೈತರಿಂದ ಕಾಫಿ ಬೇಳೆ ಮತ್ತು ಉಂಡೆ ಕಾಫಿ ಅನ್ನು ತಗೊಂಡು ಬೇರೆ ಕಂಪನಿಗಳಿಗೆ ಅಥವಾ ಆಸಕ್ತರಿಗೆ ಮಾರಾಟ ಮಾಡೋದು. ಹೌದು ಸರ್, ಹೌದು ಸರ್. ಮತ್ತೆ ಇನ್ನೊಂದು ಕಾಫಿ ಶಾಪ್ ಮಾಡ್ತಿದ್ದೀವಿ ಸರ್ ಈಗ. ಹೌದ್ರಾ? ನಮ್ದು 3 months ಅಲ್ಲಿ ಓಪನ್ ಆಗುತ್ತೆ. ಓಹೋ, ಕಾಫಿ ಪುಡಿ ಮಾಡಿ ಮಾರಾಟ ಮಾಡೋದು? ಹೌದು ಸರ್. ಅದೇ ನಿಧಾನಕ್ಕೊಂದನ್ನು ಒಂದೊಂದ್ರೆ ವಿಸ್ತರಿಸ್ಕೊಂತ ಹೋಗ್ತದ್ರಿ. ಹೌದು ಸರ್. 300ಕ್ಕಿಂತ ಹೆಚ್ಚು ಮರಗಳಿದಾವಲ್ಲ, ಬಟರ್ ಫ್ರೂಟ್ ಮರಗಳು. ಕಾಫಿ ತೋಟಕ್ಕೆ ಹೇಗೆ ಅನಿಸುತ್ತೆ? ಅರೇಬಿಕ ತೋಟ ಇರೋದ್ರಿಂದ ನಮ್ದು ಬೋರರ್ ಎಲ್ಲ ಬರ್ತಾ ಇರುತ್ತಲ್ಲ ಸರ್, ಬಿಸಿಲೈಟ್ ಜಾಸ್ತಿ ಇದ್ದಲ್ಲಿಗೆ ನಾವು ಬಟರ್ ಫ್ರೂಟ್ ಗಿಡ ಹಾಕ್ತಿವಿ. ಅದು ನೆರಳು ಕವರ್ ಆಗುತ್ತೆ, ಮತ್ತೆ ಈ ಬಟರ್ ಫ್ರೂಟ್ ಮರಕ್ಕೆ ತುಂಬಾ ಬಾಳಿಕೆ ಇಲ್ಲ ಸರ್, ಅದು ಸ್ವಲ್ಪ ಗಾಳಿಗೆಲ್ಲ ಕಟ್ ಆಗೋದು ಆತರ ಎಲ್ಲ ಆಗುತ್ತೆ. ಅಷ್ಟೊತ್ತಿಗೆ ಅರೇಬಿಕ ಗಿಡನು ಬಂದಿರುತ್ತೆ, ಸರಿ ಆಗುತ್ತೆ ಅದು. ಎಷ್ಟು ವರ್ಷ ಆದ್ಮೇಲೆ ಗಾಳಿಗೆ ಬಿದ್ಬಿಡುತ್ತೆ ಅಥವಾ ಎಷ್ಟು ವರ್ಷ ಆದ್ಮೇಲೆ ಅದು ಉರುಳಿ ಹೋಗುತ್ತೆ ಅಥವಾ ಇರೋದಿಲ್ಲ ಅಂತ ಹೇಳ್ತೀರಾ? ಸರ್, ಎಂತ ದೊಡ್ಡ ಮರ ಆದ್ರೂ ಈಗ ಒಂದು 6-7 ವರ್ಷ ಆದ್ಮೇಲೆ ಫುಲ್ ಕ್ರಾಪ್ ಇದ್ದ ಟೈಮಲ್ಲಿ ಗಾಳಿ ಬೀಸಿದ್ರೆ ಮರ ಕಟ್ ಆಗುತ್ತೆ ಸರ್. ಅಂದ್ರೆ ಬುಡ ಮಧ್ಯ ಕಟ್ ಆಗ್ಬಿಡುತ್ತೆ. ಬೇರೆನ ಬಿದ್ದೋಗಲ್ಲ, ಅರ್ಧಕ್ಕರ್ಧ ಕಟ್ ಆಗ್ಬಿಟ್ರೆ ಮತ್ತೆ ಚಿಗುರು ಬರುತ್ತಲ್ವಾ? ಒಂದೊಂದು ಬರುತ್ತೆ, ಒಂದೊಂದು ಬರಲ್ಲ. ಓಹೋ, ಹಂಗೆ ಒಣಗೋಗ್ಬಿಡುತ್ತಾ? ಒಣಗೋಗುತ್ತೆ. ಹೌದು. ಬುಡ ಸಮೇತ ಅಥವಾ ಬೇರ್ ಸಮೇತ ಬೀಳೋದು ಕಡಿಮೆ ಅಲ್ವಾ? ಬೇರ್ ಸಮೇತ ಬಿಡೋದು ಕಡಿಮೆ ಸರ್. ಬಿರುಗಾಳಿ ಮಳೆ ಇದ್ದಾಗ ಮರ ಬಿದ್ಬಿಡ್ತವೆ, ಅದರಿಂದ ಅನಾನುಕೂಲ ಆಗುತ್ತೆ. ಆದ್ರೂ ಮತ್ ಮತ್ತೆ ಹುಡ್ತಾ ಇರ್ತವೆ, ಹಾಕ್ತಾ ಇರ್ತೀರಿ? ಹೌದೌದು. ನೀವೆಲ್ಲ ಬೀಜದಿಂದ ಬೆಳೆಸಿದ ಸಸಿಗಳನ್ನ ಹಾಕಿರೋದಲ್ವಾ? ಹೌದು ಸರ್, ಬೀಜದಿಂದ ಬೆಳೆಸಿದ್ರೆ ಹಾಕೋದು ಸರ್. ಕಸಿ ಬರ್ತಾ ಇದೆ ಗಿಡ, ಬಟ್ ನಾನು ಹೇಳಿದಾಗ ಅದು ದೊಡ್ಡ ಮರನೇ ವೇಟ್ ತಡೆಯಲ್ಲ, ಚಿಕ್ಕ ಮರ ವೇಟ್ ತಡೆಯೋದು ತುಂಬಾ ಡೌಟ್ ಅನ್ಸುತ್ತೆ. ಬೀಜದೇ ಒಳ್ಳೇದಂತ. ಹಾಕಿದ ಗಿಡಗಳು ಅಥವಾ ಮೊಳಕೆಯಾದ ಗಿಡಗಳು ಎಷ್ಟು ವರ್ಷಕ್ಕೆ ನಿಮ್ಮಲ್ಲೆಲ್ಲ ಫಸಲಿಗೆ ಬರ್ತವೆ? ಬಿಸಿಲು ಜಾಸ್ತಿ ಬೇಕು ಸರ್, ಬಿಸಿಲು ಜಾಸ್ತಿ ಇದ್ರೆ ಒಂದು 4-5 ವರ್ಷಕ್ಕೆ ಕಾಯಿ ಬಿಡುತ್ತೆ. ಬಿಸಿಲು ಚೆನ್ನಾಗಿ ಗಿಡಗಳ ಮೇಲೆ ಬೀಳ್ಬೇಕು. ಹೌದು, ನೆರಳಿದ್ರೆ ಅಷ್ಟಾಗಿ ಬರಲ್ಲ, ಓಪನ್ ಏರಿಯಾ ಇದ್ದಷ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕಾಯಿ ಇಳುವರಿ ಸಿಗ್ತಾ ಇದಲ್ವಾ? ಸಿಗ್ತಾ ಇದೆ. ಈಗ ಒಂದು 6-7 ವರ್ಷ 8-10 ವರ್ಷದಿಂದ ಮಾರಾಟ ಮಾಡ್ತಾ ಇದ್ರೆ ಹೇಗೆ? ಹೌದು ಸರ್, ಮಾಡ್ತಿದ್ದಾರೆ, 6 ವರ್ಷದಿಂದ ಮಾಡ್ತಿದ್ವಿ ಸರ್. ಹಣ್ಣಿಗೆ 2 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು, ಈಗ ಕೆಜಿಗೆ ಅದೇ 100-150 ವರೆಗೂ ಹೋಗ್ತದೆ. ಹೇಗೆ ಮಾರಾಟ ಮಾಡ್ತೀರಿ, ಯಾರಿಗೆ ಕೊಡ್ತೀರಿ? ಲೋಕಲ್ ಬೈಯರ್ಸ್ ಬರ್ತಾರೆ ಸರ್, ಬಂದು ಅವರೇ ಕುಯ್ಕೊಂಡು ಹೋಗ್ತಾರೆ, ಇಲ್ಲ ಕುಯ್ದು ಮಾರ್ಕೆಟ್ಗೂ ಕೊಡಬಹುದು. ಈ ವರ್ಷ ತುಂಬಾ ಜನ ಟ್ರೇಡ್ ಮಾಡ್ತಿದ್ದಾರೆ ಸರ್. ಹೌದ್ರೆ? ಮಂಗಳೂರು, ಬಾಂಬೆ ಎಲ್ಲ ಕಳಿಸ್ತದೆ ಸರ್, ಬೆಂಗಳೂರಂತೂ ಮಾಮೂಲಿಯಾಗಿ ಹೋಗ್ತದೆ. ಈ ಕೊರೋನಾ 2 ವರ್ಷದಿಂದ ಇದೆಯಲ್ಲ, ಈ ಸಂದರ್ಭದಲ್ಲಿ ನಿಮಗೆ ಸಿಕ್ಕ ಬೆಲೆ ಏನು? ಕೊರೋನಾ ಟೈಮಲ್ಲೇ ಸರ್ ಸ್ವಲ್ಪ ಕಡಿಮೆ ಆಯ್ತು, ಅಂದ್ರೆ ಜ್ಯೂಸ್ ಅಂಗಡಿಗಳಿಲ್ಲ ಅಂದ್ರೆ ರೇಟ್ ಕಡಿಮೆ ಆಗುತ್ತೆ. ಸೂಪರ್ ಮಾರ್ಕೆಟ್ ಅಂದ್ರೆ ಸ್ವಲ್ಪ ಸೈಜ್ ದೊಡ್ಡದು ಕೇಳ್ತಾರೆ ಅವರು, ಮತ್ತೆ ಜ್ಯೂಸ್ ಅಂಗಡಿ ಇದ್ರೆ ಎಲ್ಲಾ ತರ ಕಾಯಿಯೂ ಸೇಲ್ ಆಗ್ಬಿಡುತ್ತೆ, ಕುಳಿ ಎಲ್ಲ ಒಳ್ಳೆ ರೇಟ್ ಸಿಗುತ್ತೆ. ಹೌದು ಹೌದು. ಈ 2 ವರ್ಷಗಳಲ್ಲಿ ಏನ್ ಬೆಲೆ ಸಿಕ್ತು ತಮ್ಗೆ? ನಮಗೆ ಅದೇ ಸರ್, ಲಾಸ್ಟ್ ಇಯರ್ ಕೊರೋನಾ ಈಗ ಮಾರ್ಚ್ ಬರೋವರೆಗೂ 130, 140, 150 ವರೆಗೂ ಸಿಕ್ಕಿತ್ತು. ಅದಾದ್ಮೇಲೆ 30 ರೂಪೀಸ್ ಇಂದ ಮತ್ತೆ ಸ್ಟಾರ್ಟ್ ಆಯ್ತು, 40, 50, 60 ಆ ರೇಟ್ ಸಿಕ್ತು ಲಾಸ್ಟ್ ಇಯರ್. ಅದು ಈ ವರ್ಷನೂ ಅದೇ ತರ ಒಂದು 70, 80, 100 ಆ ರೇಟ್ ಸಿಕ್ಕಿದೆ. ಪರವಾಗಿಲ್ಲ. ಅಂದ್ರೆ ಇಂಥವ್ರೆ ಅಂತ ಅನ್ಕೊಂಡು ನೀವು ಖರೀದಿದಾರನ ಇಟ್ಕೊಂಡಿದಾರ ನೆನಪಿನಲ್ಲಿ ಅಥವಾ ಅವ್ರ ಸಂಪರ್ಕದಲ್ಲಿ ಇದೀರಾ ಅಲ್ವಾ? ಇದೀವಿ ಸರ್. ಅಂದ್ರೆ ಒಬ್ಬರಿಗೆ ಕೊಡ್ತೀರಾ, ಇಬ್ರು ಮೂರ್ ನಾಲ್ಕು ಜನ ನೀವು ಹುಡುಕಿ ಗಮನಿಸಿ ಬೆಲೆ ನೋಡ್ಕೊಂಡು ಅಥವಾ? ಎರಡ್ ಸರ್ ಬೇಕು, ಒಬ್ಬೊಬ್ರು ಫುಲ್ ಕಾಂಟ್ರಾಕ್ಟ್ ತಗೋಬಿಡ್ತಾರೆ ಒಂದ್ ವರ್ಷದ ಕ್ರಾಪ್, ಇಲ್ಲ ಅಂದ್ರೆ ಕುಯ್ದಿದ್ದು ಪರ್ ಕೆಜಿ ಲೆಕ್ಕದಲ್ಲಿ ತಗೊಂಡೋಗ್ತಾರೆ, ಅದು ತರ ಇದೆ. ಅದು ನಾಲ್ಕಾರು ಜನ ಇಟ್ಕೊಂಡಿರ್ಬೇಕು ನೀವು ಅಲ್ವಾ? ಹೌದೌದು ಸರ್, ಇದಾರೆ, ಕಾಂಪೀಟ್ ಮಾಡಿ ತೆಗಿತಾರೆ ಸರ್. ಹೌದೌದು. ಅವರೇ ಮನೆ ಹತ್ರ ಬಂದು ತೆಗೆದು ಅವರೇ ಕುಯ್ಕೊಂಡು ವೇ ಮಾಡಿ ತಗೊಂಡೋಗ್ತಾರೆ. ಓಹೋ. 300ಕ್ಕೂ ಹೆಚ್ಚು ಮರಗಳಿದಾವ ಅಂತ ಹೇಳ್ತಾ ಇದ್ರಿ, ವರ್ಷಕ್ಕೆ ಎಷ್ಟು ನಿಮಗೆ ಇಳುವರಿ ಸಿಗ್ತದೆ? ಸರ್, ಎಲ್ಲಾ ಮರದಲ್ಲೂ ಫಸ್ಲು ಇರಲ್ಲ, ಇರೋದ್ರಲ್ಲಿ ನಮಗೊಂದು ಆವರೇಜ್ ಒಂದು 50,000-75,000 ಸಿಗುತ್ತೆ. ಅಂದ್ರೆ ದುಡ್ಡು ಹೇಳ್ತೀರಾ ಕಿಲೋಗ್ರಾಮ್ ಹೇಳ್ತೀರಾ? ಅಲ್ಲ ಸರ್ ದುಡ್ಡು. ಹೌದಾ, 50,000 ರೂಪಾಯಿ ಎಲ್ಲಾ ಮರಗಳಿಂದ ಸಿಗುತ್ತೆ? ಹೌದು ಸರ್, ಅವರೇಜ್ ಆಗಿ. ಅದು ಗಿಡ ಮಾರಿದ್ದು ಚೆನ್ನಾಗಿ ಇದಾಯ್ತು ಸರ್, ಲಾಸ್ಟ್ 50,000 ಗಿಡ ಮಾರಿದ್ರು. ಓಹೋ ಹೋ, ಅಂದ್ರೆ ಈಗ ಬಿದ್ದಿದ್ದು ಅದರಲ್ಲೆಲ್ಲ ಗಿಡ ಮಾಡಿರ್ತೀವಿ. ಅದು ವೇಸ್ಟ್ ಆಗಲ್ಲ. ಓಹೋ, ಹಾಗೆ ನೋಡಿ, ನೀವು ಆಲೋಚನೆ ಮಾಡಿದಿರಿ, ಗಿಡನೂ ತೆಗೆದುಕೊಂಡು ಹೋಗೋರು ಇದಾರೆ, ಮತ್ತೆ ಹಣ್ಣನ್ನು ತೆಗೆದುಕೊಂಡು ಹೋಗೋ ಜನ ಇದ್ದಾರೆ ಅಂತ ಅನ್ಕೊಂಡು ಅದನ್ನು ಮಾಡಿದಿರಿ, ಅನುಕೂಲ ಆಯ್ತು. ಅದೇ ನೀವು ಕೊರೋನಾ ಸಮಯದಲ್ಲಿ ಮಾರಾಟ ಮಾಡಿದ್ದು ಹೇಳಿದ್ರೆ ಒಂದ್ 50,000 ರೂಪಾಯಿ ಆಸುಪಾಸಿನಲ್ಲಿ. ಇನ್ನು ಬೆಲೆ ಹೆಚ್ಚು ಸಿಕ್ತಂದ್ರೆ ಇದ್ರ 2-3 ಪಟ್ಟು ಹಣ ಹೆಚ್ಚಿಗೆ ಸಿಗುತ್ತಲ್ವಾ? ಅದೇ ಎಲೆ ಉದುರಿಸ್ತಾ ಇರುತ್ತೆ, ಮತ್ತೆ ಬೆಳೀತಾ ಇರುತ್ತೆ ಮರ. ಕಾಫಿ ತೋಟಕ್ಕೂ ಒಂದ್ ರೀತಿಯಲ್ಲಿ ಅನುಕೂಲನೆ, ತುಂಬಾ ತೊಂದರೆ ಏನಿಲ್ಲ ಕಾಫಿ ತೋಟದಲ್ಲಿ ಇದು ಇದ್ರೆ ಅಲ್ವಾ? ತೊಂದರೆ ಇಲ್ಲ ಸರ್, ಅರಬಿಕಾ ತೋಟಕ್ಕೆ ಒಳ್ಳೆ ಗಿಡ ಇದು. ಅದೇ ಈಗ ಏನು ಅಂತರದಲ್ಲಿ ಇದಾವೆ, ತೀರಾ ಹತ್ರ ಆದ್ರೆ ನೆರಳು ಕಾಫಿ ತೋಟಕ್ಕೆ ಹೆಚ್ಚಿಗೆ ಆಗ್ಬಿಟ್ರೆ ಫಸಲನ್ನು ಕಡಿಮೆ ಆಗ್ಬಿಡುತ್ತಲ್ವಾ? ಹೌದು ಸರ್, ಬಾರ್ಡರ್ ಹಾಕಬಹುದು, ಮತ್ತೆ ತುಂಬಾ ಬಯಲಿದ್ದ ಪ್ರದೇಶಕ್ಕೆ ಹಾಕಬಹುದು ಗಿಡಗಳು ಹೋಗಿದ ಜಾಗದಲ್ಲಿ. ಹಾಗೆ ಮತ್ತೆ ತುಂಬಾ ಕಲ್ಲು ತರ ಇದ್ದ ಜಾಗಕ್ಕೆಲ್ಲ ಹಾಕಬಹುದು ಸರ್. ಮತ್ತೇನು ಕಾಳಜಿ, ನೀರು ಗೊಬ್ಬರ ಅದಂತ ಅನ್ಕೊಂಡು ವಿಶೇಷವಾಗಿ ಏನು ಕೇಳುದಿಲ್ಲ? ವಿಶೇಷ ಏನು ಮೇಂಟೆನೆನ್ಸ್ ಇಲ್ಲ ಸರ್, ನ್ಯಾಚುರಲ್ ಆಗಿ ಬರುತ್ತೆ ನಮ್ ಜಾಗದಲ್ಲಿ. ಹೌದೌದು. ನೀವೆಲ್ಲ ಸ್ಥಳೀಯವಾಗಿ ನಿಮ್ ಮನೆಯಲ್ಲಿ ಅಥವಾ ಆಸುಪಾಸಲ್ಲಿ ಬಟರ್ ಫ್ರೂಟ್ ಅನ್ನ ಹೇಗೆ ಬಳಕೆ ಮಾಡ್ಕೊಳ್ತೀರಿ? ಬಟರ್ ಫ್ರೂಟ್ ಅನ್ನ ನಾವು ಮುಂಚೆ ಎಲ್ಲ ಸಕ್ಕರೆ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀವಿ ಸರ್, ಹಾಗೆ ಒಂಥರ ಸ್ವೀಟ್ ತರ ತಿಂತಾಯಿದ. ಇವಾಗೆಲ್ಲ ಬಟರ್ ಫ್ರೂಟ್, ಆನಿಯನ್ ಮತ್ತೆ ಟೊಮೆಟೊ ಯೂಸ್ ಮಾಡಿ ಗ್ಲಾಕಮೋಲ್ ಅಂತ ಮಾಡಬಹುದು ಸರ್. ಅದ್ ಮಾಡಿ ಬ್ರೆಡ್ ಮೇಲೆ ಹಾಕೊಂಡು ತಿಂದ್ರೆ ಹೆಲ್ತಿ ಆಗಿರುತ್ತೆ. ಬಟರ್ ಬದಲು ಅದನ್ನ ಯೂಸ್ ಮಾಡಬಹುದು, ಸ್ವಲ್ಪ ಖಾರ ಹಾಕೊಂಡು ತಿಂದ್ರೆ, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಅದು ಬ್ರೆಡ್ ಟೋಸ್ಟ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನಾಕ್ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿ ಆಗಿರುತ್ತೆ. ತಾವ್ ಹೇಳ್ದಂಗೆ ಬೆಣ್ಣೆ ಹಚ್ಚಿ ಬೇರೆ ಪದಾರ್ಥಗಳನ್ನ ಹಾಕಿ ಕೊಡ್ತಾರಲ್ಲ, ಬ್ರೆಡ್ ಟೋಸ್ಟ್ ಮತ್ತಿನ್ನು ಬೇರೆ ಬೇರೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತಿನ್ಬಹುದು ಅಲ್ವಾ? ಹೌದೌದು, ತಿನ್ಬಹುದು, ರೋಲ್ ತರ ಮಾಡಿ ತಿನ್ಬಹುದು. ಹೌದು ಹೌದು. ದನಕರುಗಳು ತಿಂತಾವ ನಿಮ್ಮಲ್ಲಿ? ತಿನ್ನುತ್ತೆ ಸರ್, ಮತ್ತೆ ವೇಸ್ಟ್ ಆಗಿದ್ದು ಮೀನಿಗೂ ಹಾಕ್ತೀವಿ. ಓಹೋ, ಮೀನ್ಗಳಿಗಂತೂ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಹೌದ್ರಾ? ಏನು ಕಾಯಿನ ಹಣ್ಣನ? ಸ್ವಲ್ಪ ಇಟ್ಬಿಟ್ಟು ಆಮೇಲೆ ಹಣ್ಣಾಗಿದ್ಮೇಲೆ ಹಾಕಿದ್ರೆ ಮೀನ್ ಚೆನ್ನಾಗಿ ತಿನ್ನುತ್ತೆ. ಓಹೋ, ಅಂದ್ರೆ ಬೀಜ ತೆಗೆದ್ಬಿಟ್ಟು ಸಿಪ್ಪೆ ಸಮೇತ ಹಣ್ಣನ್ನು ಹಾಕ್ಬಿಡ್ತೀರಿ ಅಲ್ವಾ? ಇಲ್ಲ, ಹಾಗೆ ಹಾಕಿದ್ರು ಬೀಜ ಮಾತ್ರ ಉಳ್ಕೊಂಡಿರುತ್ತೆ, ಸೈಡಿಗೆ ಬಂದಿರುತ್ತೆ. ಬೀಜನ ಮೀನ್ಗಳೇನ್ ತಿನ್ನಲ್ಲ? ಇಲ್ಲ, ಬೀಜ ತಿನ್ನಲ್ಲ. ಬೀಜದಲ್ಲಿ ಗಿಡ ಮಾಡ್ತೀವಿ, ಬಾಕಿ ಉಳಿದಿದ್ನ ಬೇಕಾದ್ರೆ ಮೀನ್ಗಳಿಗೆ ಅಥವಾ ಹಸುಗಳಿಗೆ ಹಾಕ್ಬೋದು. ಹೌದು. ಮನೆ ಬಳಕೆಗೆ ಮೀನನ್ನ ಸಾಕ್ತೀರಾ ಅಥವಾ ಇನ್ನು ದೊಡ್ಡ ಪ್ರಮಾಣದಲ್ಲಿ ಮೀನನ್ನ ಸಾಕೋದಿದೆ ತಾವು? ಇಲ್ಲ ಸರ್, ಹೀಗೆ ಮನೆಗೆ ಯೂಸ್ ಆಗುತ್ತೆ, ವರ್ಷಕ್ಕೊಂದ್ಸತಿ ಹಿಡಿತೀವಿ ರಾಜ್ಯದಲ್ಲಿ. ಕಣ್ ಮಕ್ಳು ಎಲ್ಲ ಬಂದಾಗ ಮೀನ್ ಹಿಡಿತೀವಿ. ದನಕರುಗಳು ಇದಾವ ತಮ್ಮ? ಇದೆ ಸರ್. ದನಕರುಗಳು ಅಂತಂದ್ರೆ ಹಸುಗಳು ಎಮ್ಮೆಗಳು ಏನಿದಾವೆ? ಒಂದೆರಡು ಹಸು ಇದೆ. ಅದಕ್ಕೂ ಕಾಯಿ ಕೊಡ್ತೀರಾ ಹಣ್ಣು ಕೊಡ್ತೀರಾ? ಹಣ್ಣು ಆದ್ಮೇಲೆ ಹಾಕೊಡ್ತೀವಿ. ಬೀಜ ತೆಗೆದು? ಹೌದು ಸರ್. ಚೆನ್ನಾಗಿ ತಿಂತಾವೆ? ತಿನ್ನುತ್ತೆ. ಎಷ್ಟೆಷ್ಟು ಕೊಡ್ತೀರಾ ಒಂದೊಂದ್ ಸಾರಿಗೆ ಒಂದೊಂದು ಹಸುಗೆ? ಮನೆ ಸುತ್ತ ಈಗ ಬಿದ್ದಿದ್ದೇನೆ, ಹೌದು, ಆಲ್ರೆಡಿ ತಿಂದಿರುತ್ತೆ ಸರ್. ಮತ್ತೆ ನಾವು ಗಂಜಿ ಫೀಡ್ ಕೊಡ್ಬೇಕಾದ್ರೆ ಅದು ಸ್ವಲ್ಪ ಮಿಕ್ಸ್ ಮಾಡಿ 4-5 ಕಾಯಿ ಕೊಡ್ಬೋದು. ಓಹೋ, ನೋಡಿ, ಅದೇ ಒಟ್ಟಾರೆ ಜನಗಳಿಗೂ ಪಶುಗಳಿಗೂ ಮೀನುಗಳಿಗೂ ಇನ್ನು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳು ತಿಂತಾವಲ್ವಾ? ಹೌದು ಸರ್, ಎಲ್ಲ ಪ್ರಾಣಿ ಪಕ್ಷಿನೂ ತಿನ್ನುತ್ತೆ. ಯಾವ ಪಕ್ಷಿಗಳು ಪ್ರಾಣಿಗಳು ಇಷ್ಟಪಟ್ಟು ತಿಂತವೆ? ಬೌಲಕ್ಕಿ ಇದೆಲ್ಲ ಅದು ತಿನ್ನುತ್ತೆ ಸರ್, ತೊಂದನಟೆ ಅದೆಲ್ಲ ತುಂಬಾ ತಿನ್ನುತ್ತೆ. ಓಹೋ, ಅಲ್ಲೇ ಮರದಲ್ಲೇ ತಿನ್ಬಿಡ್ತಾವ ಅಥವಾ ಎತ್ಕೊಂಡು ಹೋಗ್ತಾವ? ಮರದಲ್ಲಿ ತಿಂತಾ ಇರುತ್ತೆ, ಮತ್ತೆ ಒಂದೊಂದು ಎತ್ಕೊಂಡು ಹೋಗ್ತವೆ, ಹೋಗಿ ಬಿದ್ದು ಬೇರೆ ಕಡೆ ಗಿಡ ಬೆಳೆಯೋದು. ಹಾಗೆ ಬೆಳೆದಿರೋ ಗಿಡಗಳೇ ಹೆಚ್ಚ ನಿಮ್ಮಲ್ಲಿ? ಹೌದು, ಹಾಗೆ ಬೆಳೆದಿರೋ ಗಿಡನೇ ಹೆಚ್ಚು. ಗುಂಡಿ ತೆಗಿಬೇಕು ಹಾಕ್ಬೇಕನ್ನೋ ಪ್ರಮೇಯ ಎಷ್ಟೋ ಸಾರಿ ಬಂದಿಲ್ಲ ನಿಮ್ಗೆ ಅಲ್ವಾ? ಹೌದು ಸರ್, ಸಹಜವಾಗಿ ಪ್ರಾಣಿಗಳು ಪಕ್ಷಿಗಳು ತಿಂದು ಆ ಕಡೆ ಕಡೆ ಹಾಕಿರೋ ಗಿಡಗಳೇ ಚೆನ್ನಾಗಿ ಬಂದಿರೋದು. ಹಂದಿಗಳು ತಿಂತವ? ತಿನ್ನುತ್ತೆ ಸರ್. ಓಹೋ, ಹಂದಿಗಳು ಕಾಯಿನ್ ತಿಂತವ ಹಣ್ಣನ್ ತಿಂತವ? ಕಾಯಿ ಹಣ್ಣು ಎಲ್ಲ ತಿನ್ನುತ್ತೆ. ಓಹೋ, ತುಂಬಾ ಸಿಹಿ ಅಲ್ಲದಿದ್ರು ಬಟರ್ ಫ್ರೂಟ್ ಅನ್ನ ಅನೇಕ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬಹುದು, ಮತ್ತೆ ಮನುಷ್ಯರು ಪ್ರಾಣಿಗಳು ದನಕರುಗಳು ಮೀನುಗಳು ತಿನ್ನೋದಿದೆ ಅಲ್ವಾ? ಹೌದು. ಹೇಳಿದಿರಿ ತಾವು 4 ವರ್ಷಕ್ಕೆ ಇಳುವರಿ ಶುರುವಾಗುತ್ತೆ, ಮತ್ತೆ ಒಂದು 4-6 ವರ್ಷ ಇರುತ್ತೆ, ಏನಾದ್ರೂ ವ್ಯತ್ಯಾಸ ಆದ್ರೆ ಮತ್ತೆ ಹಾಕ್ತಾ ಇದ್ರೆ ಆಯ್ತಲ್ವಾ? ಹೌದೌದು. ವರ್ಷದಲ್ಲಿ ಎಷ್ಟು ತಿಂಗಳುಗಳ ಕಾಲ ನಿಮಗೆ ಇಳುವರಿ ಕೊಡುತ್ತೆ? ವರ್ಷದಲ್ಲಿ 2 ಇಳುವರಿ ಸಿಗುತ್ತೆ ಸರ್. ಒಂದು ನಮಗೆ ಸಮರ್ ಅಲ್ಲಿ ಸಿಗುತ್ತೆ, ಏಪ್ರಿಲ್ ಮೇ ಅಷ್ಟಕ್ಕೆ ಸಿಗುತ್ತೆ, ಮತ್ತೆ ಇವಾಗ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಒಂದು, ಅಂದ್ರೆ ಫಸ್ಟ್ ಬರೋದು 2 ಪಟ್ ಆದ್ರೆ ಸೆಕೆಂಡ್ ಬರೋದು 1 ಪಟ್ ಬರುತ್ತೆ, 50% ಬರುತ್ತೆ. ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಹೆಚ್ಚು ನಿಮಗೆ ಇಳುವರಿ ಸಿಗೋದು? ಹೌದೌದು, ಅವಾಗ 2 ಟನ್ ಬಂದ್ರೆ ಆಮೇಲೆ 1 ಟನ್ ಬರುತ್ತೆ ಸರ್. ಯಾವ್ದಕ್ಕೆ ಹೆಚ್ಚು ಬೇಡಿಕೆ ಇರುತ್ತೆ? ಏಪ್ರಿಲ್ ಮೇ ಅಲ್ಲಿ ಸರ್, ಆಗ ಜ್ಯೂಸ್ ಅಂಗಡಿ ಎಲ್ಲ ಜಾಸ್ತಿ ಓಪನ್ ಇರುತ್ತಲ್ಲ ಸಿಟಿಗಳಲ್ಲಿ, ಆಗ ಜಾಸ್ತಿ, ಇವಾಗ ಅಷ್ಟು ಡಿಮಾಂಡ್ ಕಡಿಮೆ. ನಿಜ, ಬೇಸಿಗೆ ಸಂದರ್ಭದಲ್ಲಿ ಇಷ್ಟಪಟ್ಟು ತಿಂತಾರೆ. ಹೌದು. ಒಟ್ಟಾರೆ ನೀವು ಬೆಳೆಸಿದ್ದು ಅಂದ್ರೆ ನಿಮ್ಮ ತಾಯಿ ತಂದು ಹಾಕಿದ್ದಲ್ವಾ? ಹೌದು ಸರ್. ಅಜ್ಜಿ ಮನೆಯಿಂದ ತಂದು ಹಾಕಿದ್ದು ಈಗ ನೂರಾರು ಮರಗಳಾದ್ವು, ಅದರಿಂದ ನಿಮ್ಮ ಮೇಲ್ ಖರ್ಚಿಗಲ್ದಲ್ಲೇ ಇನ್ನೂ ಒಳ್ಳೆ ಬೆಲೆ ಸಿಕ್ಕರೆ ದುಡ್ಡುನು ಚೆನ್ನಾಗಿ ಸಿಗುತ್ತೆ. ಮತ್ತೆ ತಾವು ಹೇಳಿದಂಗೆ ಸಸಿಗಳನ್ನು ನೂರಾರು ರೈತರಿಗೆ ಬೆಳೆಸಿಕೊಟ್ಟಿದ್ರಿ, ಆಸಕ್ತರಿಗೆ ವಿತರಣೆ ಮಾಡಿದಿರಿ. ಬಟರ್ ಫ್ರೂಟ್ ಕಾಫಿ ತೋಟದಲ್ಲಿ ಬೆಳೀತಕ್ಕಂತ ಮರ, ಆಮೇಲೆ ಸಿಂಪರಣೆ ಮಾಡಬೇಕು ಕೊಳೆ ರೋಗ ಬಂತು ಅನ್ನೋದೇನು ಇರ್ಲಿಕ್ಕಿಲ್ಲ ಅಲ್ವಾ? ಸದ್ಯಕ್ಕೇನು ತೊಂದರೆ ಇಲ್ಲ ಸರ್. ಹಾ ಹಾ, ಈಗ ಅತಿ ಮಳೆಗೂ ತುಂಬಾ ನಲ್ಗಲ್ಲ ಅಲ್ವಾ? ಗಾಳಿಗೊಂದು ಇದಾಗುತ್ತೆ ಬಿಟ್ರೆ ಬೇರೆ ಇನ್ನೇನು. ಅದೇ ಅದೇ ಅದೇ ಅದೇ, ನಿಮ್ಮಲ್ಲಿ ಒಂದೇ ರೀತಿಯ ಬಟರ್ ಫ್ರೂಟ್ ತಳಿ ಅನ್ನೋ ರೀತಿಯಲ್ಲಿ ಇದೆಯಾ ಅಥವಾ ಭಿನ್ನತೆ ಇದೆಯಾ ಅದರಲ್ಲಿ, ಕಾಯಿ ಗಾತ್ರ ಬಣ್ಣ ಅಥವಾ ಆಕಾರ ಇದೆಲ್ಲ? ರೌಂಡ್ ಶೇಪ್ ಅಲ್ಲಿ ಇದೆ ಸರ್ ಒಂದು, ಮತ್ತೆ ಬಲ್ಬ್ ಶೇಪ್ ಅಲ್ಲಿ ಒಂದ್ ತರ, ಎರಡು ಗ್ರೀನ್. ಅದರಲ್ಲೇ ಈಗ ಬ್ರೌನ್ ವೆರೈಟಿ ಬರ್ತಾ ಇದೆ, ಮತ್ತೆ ರಫ್ ಸ್ಕಿನ್ ಬರ್ತಾ ಇದೆ, ಅದರ ಬೇರೆ ಬೇರೆ ವೆರೈಟಿ. ಓಕೆ, ಇಂಜಿನಿಯರಿಂಗ್ ಪದವಿ ಮಾಡಿಕೊಂಡು ಬೇರೆ ಬೇರೆ ಕಡೆ ಓಡಾಡ್ಕೊಂಡ್ ಬಂದ್ರಿ, ಈಗ ಕೃಷಿಯಲ್ಲಿ ತೊಡಸ್ಕೊಂಡಿದ್ರಿ, ಹೇಗ ಅನ್ಸುತ್ತೆ? ಹೋಮ್ ಸ್ಟೇ ಜನ ಬಂದವರೆಲ್ಲ ಕೇಳ್ತಾರೆ ಈಗ ನಿಮಗೆ ಇಲ್ಲಿ ಬೋರ್ ಆಗಲ್ವಾ ಆತರ ಎಲ್ಲ. ನಾನು ನಮಗೆ ಟೈಮ್ ಇಲ್ಲ ಬೋರ್ ಆಗ್ಲಿಕ್ಕೆ, ನಾವು ಫುಲ್ ಇನ್ವಾಲ್ವ್ ಆಗಿರ್ತೀವಿ, ಬೇರೆ ಬೇರೆ ತರ ಕೆಲಸಗಳಲ್ಲಿ ತೊಡಕೊಂಡಾಗ ಏನು ಇದಾಗಲ್ಲ. ಹೌದು, ಮತ್ತೆ ಊರಲ್ಲೇ ಇರ್ಬೋದು, ನಮ್ಮ ಮಕ್ಕಳಿಗೂ ಒಳ್ಳೆ ವಾತಾವರಣ ಬೆಳೀಲಿಕ್ಕೆ. ಹೌದು, ಮತ್ತೆ ಈಗಾಗಲೇ ಅಪ್ಪ ಮಾಡಿದ್ದ ತೋಟ ಇದೆ, ಅದನ್ನ ಇನ್ನೊಂದು ರೀತಿಯಲ್ಲಿ ಸ್ವಲ್ಪ ರೂಪ ಕೊಟ್ಕೊಂಡು ನಿಮ್ದೇ ಆದ ಪ್ರಯೋಗಗಳನ್ನು ಮಾಡ್ತಾ ಆದಾಯ ಕಾಣ್ತಾ ಹೋಗೋದು. ಹೌದು, ಅಪ್ಪ ಅಮ್ಮನು ನಿಮ್ಮ ಕೆಲಸಗಳಿಗೆ ಕೈ ಜೋಡಿಸ್ತಾರೆ ಅಥವಾ ಅವರ ವಿಚಾರಗಳನ್ನು ನೀವು ಅರ್ಥ ಮಾಡಿಕೊಂಡು ಅರಿತುಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಲ್ವಾ? ಅದೇ ಇಪ್ಪತ್ತಿಪ್ಪತ್ತೈದು ಎಕರೆ ಅಂದ್ರೆ ಏನು ಕಡಿಮೆ ಅಲ್ಲ ಜಾಗ ಅಲ್ವಾ? ಹೌದು ಸರ್, ಅಂದ್ರೆ ಈಗ ಮತ್ತೆ ನಮ್ಮ ಸಿಸ್ಟರ್ಸ್ ಅವ್ರದ್ದು ತೋಟ ಇದೆ, ಎಲ್ಲ ಸೇರಿ ಒಂದು 50 ಎಕರೆ ಆಗುತ್ತೆ, ತುಂಬಾ ಕೆಲಸಗಳು. ನಿಮ್ಮ ಸಿಸ್ಟರ್ಸ್ ನೀವು ನೋಡ್ಕೊಂತಿದ್ದೀರಾ? ನಮ್ ತಂದೆ ಅದನ್ನ ನೋಡ್ತಾರೆ, ವರ್ಷ ಇಡೀ ಕೆಲಸಗಳಿರುತ್ತೆ. ಹೌದು ನೋಡಿ, ಕೈ ತುಂಬಾ ಕೆಲಸ, ದಿನ ಹೋಗಿದ್ದ ಗೊತ್ತಾಗಲ್ಲ, ಆಮೇಲೆ ಬೇಸ್ ಅಂತ ಅನ್ಸೋದಿಲ್ಲ ಅಲ್ವಾ? ವ್ಯತ್ಯಾಸಗಳಾಗ್ತಾ ಇರ್ತವೆ, ಏರುಪೇರುಗಳು ಇದ್ದಿದ್ದೆ, ಆದ್ರೂ ಅನುಕೂಲಗಳು ಕಂಡು ಬಂದೇ ಬರ್ತಾವಲ್ವಾ? ಶ್ರೀಹರಿಯವರು ತಾಂತ್ರಿಕ ಪದವಿ ಮಾಡಿಕೊಂಡು ಕೃಷಿಯಲ್ಲಿ ತೊಡಸ್ಕೊಂಡು ಹಳ್ಳಿಗೆ ವಾಪಸ್ಸಾಗಿ ಒಂದು ರೀತಿಯಲ್ಲಿ ಖುಷಿಯಿಂದ ಸಾಕ್ತದ್ರಿ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಶ್ರೀಹರಿಯವರೇ, ಧನ್ಯವಾದಗಳು, ನಮಸ್ಕಾರ. ಕೆಳಗ್ರೆ ಸೋಮರಪೇಟೆ ತಾಲೂಕು ಸುಳಿಮಲ್ತೆ ಗ್ರಾಮದ ಎಸ್ಪಿ ಶ್ರೀಹರಿ ಅವರ ಬಟರ್ ಫ್ರೂಟ್ ಹಣ್ಣಿನ ಕೃಷಿ ಕುರಿತಂತೆ ಅನುಭವಗಳನ್ನು ಆಲಿಸಿಕೊಂಡ್ರಿ. ವಿಸ್ತಾರವಾದ ಪ್ರದೇಶದಲ್ಲಿ 300ಕ್ಕೂ ಹೆಚ್ಚು ಮರಗಳು ಇವರಲ್ಲಿದ್ದಾವೆ, ಮಾರಾಟಕ್ಕೂ ಅವರು ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ. ಅವರ ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 9663910256, 9663910256. ಇದುವರೆಗೆ ಕೃಷಿಯಲ್ಲಿ ಆದಾಯ ಕಾಣುವ ಮಾರ್ಗಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಚಾರ ಲೆಕ್ಕಾಚಾರ ಆಲಿಸಿದಿರಿ. ಪ್ರಸ್ತುತಪಡಿಸಿದವರು ಡಾ ವಿಜಯ್ ಅಂಗಡಿ. ಕೇಳುವರೆ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ಡಾ ವಿಜಯ್ ಅಂಗಡಿ, ಹಾಡಿದ್ದಾರೆ ಬಿಎ ಗಣೇಶ್ ಮತ್ತು ಸಂಗಡಿಗರು. ಶರಣು ಗಂಗೆ ನಿನಗೆ ಶರಣು, ಏನಿಲ್ಲದೆ ಜಗತ್ತು ಶೂನ್ಯ, ಶರಣು ಗಂಗೆ ನಿನಗೆ ಶರಣು, ಏನಿಲ್ಲದೆ ಜಗತ್ತು ಶೂನ್ಯ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ಜಗತ್ತು ಶೂನ್ಯ.

crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ಈರಮಂಡ ಹರಿಣಿ ವಿಜಯ್ ಕೊಟ್ಟಕತ್ತೀರ ಯಶೋಧ ಪ್ರಕಾಶ್ ನಿರ್ಮಾಣ ಹತ್ರ, ಕೊಟ್ಟಕತ್ತೀರ ಪ್ರಕಾಶ್ ಕಾರ್ಯಪ್ಪ ನಿರ್ದೇಶನ ಹತ್ರ ಕೊಡವ ಸಿನಿಮಾ ನಾಡಪೆದ ಆಶಾ. ಇದೇ ತಿಂಗ ಆರು ಪಿಂಜ ಏಳಂಗ್ ಮೂರ್ನಾಡು ಕೊಡವ ಸಮಾಜದ್ಲು ಪ್ರತಿದಿನ ನಾಲ್ಕು ಪ್ರದರ್ಶನ ಕಾಂಬ. ಬುಕ್ಕಿಂಗ್ ಕಾಯ್ತ ಸಂಪರ್ಕ ಚಿಡಿ ಮೂರ್ನಾಡು ಕೊಡವ ಸಮಾಜ. ಎಕ್ಸ್ಚೇಂಜ್ ಮೆಗಾ ಮೇಳ ಅಭಿಲಾಷ್ ನಲ್ಲಿ ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಕುಕ್ಕರ್, ಗ್ಯಾಸ್ ಸ್ಟೌವ್, ಮಿಕ್ಸಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಇದಲ್ಲದೆ ನಿಮ್ಮ ಹಳೆಯ ಯಾವುದೇ ಕಂಪನಿಯ ಸೈಕಲ್ ತನ್ನಿ, ಎಕ್ಸ್ಚೇಂಜ್ ಮಾಡಿ ಹೀರೋ ಕಂಪನಿಯ ಹೊಸ ಬೈಸಿಕಲ್ ನಿಮ್ಮದಾಗಿಸಿ. ನಿಮ್ಮ ಮನೆ ಬಳಿಕೆಯ ಎಲ್ಲಾ ವಸ್ತುಗಳಿಗಾಗಿ ಹಿಂದೆ ಬನ್ನಿ ಈ ಬೃಹತ್ ಮಳಿಗೆಗೆ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ನಿಮ್ಮ ಮನೆಗೆ ಬೇಕಾದ ಮಾಡ್ಯುಲರ್ ಕಿಚನ್, ಕಟ್ಟಡ ನಿರ್ಮಾಣ, ಇಲೆಕ್ಟ್ರಿಕಲ್ ವೈರಿಂಗ್, ಗ್ರಾನೈಟ್ ಮತ್ತು ಟೈಲ್ಸ್ ಅಳವಡಿಕೆ ಕೆಲಸಗಳನ್ನು ಗುಣಮಟ್ಟದೊಂದಿಗೆ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಡಲಾಗುವುದು. ನಿಮ್ಮ ಮನೆಯ ರೂಫಿಂಗ್ ಸೋರುತ್ತಿದ್ದಲ್ಲಿ ಆಧುನಿಕ ತಂತ್ರಜ್ಞಾನದಿಂದ ಸರಿಪಡಿಸಿಕೊಡಲಾಗುವುದು. ಸಂಪರ್ಕಿಸಿ ಕೃಷ್ಣ ಇಂಟೀರಿಯರ್ಸ್ 7676555999. ವೆಂಕಟಾದ್ರಿ ಮಲ್ಟಿಬ್ರ್ಯಾಂಡ್ ಇನ್ಶೂರೆನ್ಸ್ ಸೊಲ್ಯೂಷನ್. ನಮ್ಮಲ್ಲಿ ಎಲ್ಲಾ ರೀತಿಯ ವಾಹನಗಳ ಇನ್ಶೂರೆನ್ಸ್, ಅಂಗಡಿ ಮಳಿಗೆ ಕಟ್ಟಡಗಳ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಇನ್ನಿತರ ಎಲ್ಲ ಬಗೆಯ ಇನ್ಶೂರೆನ್ಸ್ಗಳನ್ನು ಮಾಡಿಕೊಡಲಾಗುವುದು. ಶಾಖೆಗಳು ವೆಂಕಟಾದ್ರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಬೇತ್ರಿ, ಬಿರ್ಲಾ ಕಾಂಪ್ಲೆಕ್ಸ್ ಮೂರ್ನಾಡು, ಹಿಂದೂಸ್ತಾನ್ ಡ್ರೈವಿಂಗ್ ಸ್ಕೂಲ್ ಹತ್ತಿರ ಗೋಣಿಕೊಪ್ಪಲ್ ರೋಡ್ ವಿರಾಜಪೇಟೆ, ಹಾಗೂ ಸಿಪಿಕೆ ಮುಖ್ಯ ರಸ್ತೆ ಪೊನ್ನಂಪೇಟೆ. ಸಂಪರ್ಕಿಸಿ 9148167725. ಗೋಣಿಗೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೂರು ವರ್ಷದ ಡಿಪ್ಲೊಮೊ ಕೋರ್ಸ್ಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಎಸ್ಎಸ್ಎಲ್ಸಿ ಪಾಸ್ ಅಥವಾ ಪಿಯು ಫೇಲ್ ಪಾಸ್ ಆದವರು ಮೂರು ವರ್ಷ ಓದಿ ಜಾಬ್ಗೆ ಸೇರಲು ಸುವರ್ಣಾವಕಾಶ. ಸೆಕೆಂಡ್ ಪಿಯು ಸೈನ್ಸ್ ಪಾಸ್ ಅಥವಾ ಐಟಿಐ ಪಾಸ್ ಆದವರು ಎರಡನೇ ವರ್ಷದ ಡಿಪ್ಲೊಮೊಗೆ ನೇರ ಪ್ರವೇಶ ಪಡೆಯಬಹುದು. ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 9900950753. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಆಪ್ಟೊಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ, ಪಿಯು, ಪಿಸಿಎಂಬಿ. ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480003514. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಂಜಿಗೇರಿ ಗ್ರಾಮ ಪಂಚಾಯತಿಗೆ ಒಳಪಡುವ ಕಿರುಂದಾಡು ಕೈಕಾಡು ಗ್ರಾಮದ ವಾರ್ಡ್ ಸಭೆ ನಾಳೆ ಸೋಮವಾರ ಪೂರ್ವಾಹ್ನ 11 ಗಂಟೆಗೆ ಕೈಕಾಡು ಭಗವತಿ ಸಮುದಾಯ ಭವನದಲ್ಲೂ, ಕೊಡಂಜಿಗೇರಿ ಗ್ರಾಮದ ವಾರ್ಡ್ ಸಭೆ ನಾಳೆ ಸೋಮವಾರ ಅಪರಾಹ್ನ 2 ಗಂಟೆಗೆ ಗ್ರಾಮ ಪಂಚಾಯತಿ ಕಟ್ಟಡದಲ್ಲೂ, ಬಲಮುರಿ ಗ್ರಾಮದ ವಾರ್ಡ್ ಸಭೆ 7ರಂದು ಮಂಗಳವಾರ ಪೂರ್ವಾಹ್ನ 11 ಗಂಟೆಗೆ ಬಲಮುರಿ ಸಮುದಾಯ ಭವನದಲ್ಲೂ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಆಯಾಯ ವಾರ್ಡ್ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೊಡಂಜಿಗೇರಿ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಕೆವಿಜಿ ಅಮರಜ್ಯೋತಿ ಪಿಯು ಕಾಲೇಜ್ ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. 2021-22 ಶೈಕ್ಷಣಿಕ ವರ್ಷದ ಸೈನ್ಸ್ ಹಾಗೂ ಕಾಮರ್ಸ್ ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭಗೊಂಡಿದೆ. ವಿಶೇಷ ಪರಿಣಿತರಿಂದ ವಿದ್ಯಾರ್ಥಿಗಳಿಗೆ ಜೆಇಇ, ನೀಟ್ ಮತ್ತು ಸಿಇಟಿ ಕೋಚಿಂಗ್ ನೀಡಲಾಗುತ್ತದೆ. ಈ ವಿದ್ಯಾಸಂಸ್ಥೆಯಲ್ಲಿ ಬೋಧನಾ ಶುಲ್ಕದಲ್ಲಿ ಸಮಾಜದ ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯಲ್ಲಿ ಎ ಪ್ಲಸ್ ಗ್ರೇಡ್ ಪಡೆದಿದ್ದರೆ ಶೇಕಡ 25% ವಿನಾಯಿತಿ. ಬಿಪಿಎಲ್ ಕಾರ್ಡುದಾರರ ಮಕ್ಕಳಿಗೆ ಶೇಕಡ 25% ಹಾಗೂ ಬಿಪಿಎಲ್ ಕಾರ್ಡುದಾರರ ಮಕ್ಕಳು ಎ ಪ್ಲಸ್ ಗ್ರೇಡ್ ಪಡೆದಿದ್ದರೆ ಶೇಕಡ 50% ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದೆ. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08275235255, ಮೊಬೈಲ್ 9880014218 ಅಥವಾ 7259921480. ಆಕಾಶವಾಣಿ ಮಡಿಕೆ. ಕೇಳಿದರೆ ಇದುವರೆಗೆ ಜಾಹೀರಾತುಗಳು ಪ್ರಸಾರವಾದವು. ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. ಪತ್ರ ಬರೆಯಲ ಚಿತ್ರ ಬಿಡಿಸಲ. ಆತ್ಮೀಯ ಶ್ರೋತೃಗಳೇ, ಇದೇ 13ರಂದು ಸೋಮವಾರ ಸಂಜೆ 5 ಗಂಟೆಗೆ ಪ್ರಸಾರಗೊಳ್ಳಲಿರುವ ಮಹಿಳಾ ಲೋಕದ ಪತ್ರಕಾರಂಜಿಗಾಗಿ ವಿಷಯ ನಿಮ್ಮ ಬಾಲ್ಯದ ನೆನಪುಗಳು. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮ ಕೈ ಸೇರಲು ಇದೇ ತಿಂಗಳ 6ನೇ ತಾರೀಕು ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 571-201. ಕಿಡುಗುರೆ ಇಂದು ರಾತ್ರಿ 7:50 ಅರೆಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಭಾಗವತರು ಹಾಗೂ ಅರೆಭಾಷೆ ಯಕ್ಷಗಾನ ಪ್ರಸಂಗಕರ್ತರಾದ ಶ್ರೀಮತಿ ಭವ್ಯಶ್ರೀ ಕುಲ್ಕುಂದ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ನಿಧನ ಸುದ್ದಿ. ಕೊಡಗರಹಳ್ಳಿ ಗ್ರಾಮದ ಐಐಟಿ ದಿವಂಗತ ರಾಮಪ್ಪ ಅವರ ಮಗ, ಮಾಜಿ ಸೈನಿಕ, ನಿವೃತ್ತ ಅಂಚೆ ಇಲಾಖೆಯ ನೌಕರ ಗಣೇಶ ಗಣಿ ಅವರು ಇಂದು ನಿಧನರಾದರು. 77 ವರ್ಷ ಪ್ರಾಯದ ಐಐಟಿ ಗಣೇಶ ಗಣಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಕೊಡಗರಹಳ್ಳಿಯ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ತೂಚಮ ಕೇರಿ ಕಾರಲಾಣ ಚಿಂಡಮಾಡ ಗಪ್ಪು ಐಂಗಡಪೊಣ್ಣು ಸರಸು ಇಂದು ಮರಣಪಟ್ಟಿತು. ಚಿಂಡಮಾಡ ಸರಸು ತಾಮನೆ ಕೈಪಲೆರ ಐಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ ಐಂಗಡ ಸ್ವಂತ ಮನೆಯಲ್ಲಿ ನಡಪ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್. ಫರ್ನಿಚರ್ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣಚಂಡ ಜಾಗೃತಿ ವಿಮಯ. ಇಂದು ಮಡಿಕೇರಿ ನಗರ ಹತ್ರ ಸೆಂಟ್ ಮೈಕಲ್ ಸ್ಕೂಲ್, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪಿನ ಕರ್ನಾಟಕ ಶಿಕ್ಷಕಂಗಡ ಕಲ್ಯಾಣ ನಿಧಿ ಈಂಡ ಕೂಟಾದ ನೆಲ್ ಶಿಕ್ಷಕಂಗಡ ನಾಳಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಕೂಡ ಕೈಚತ್. ಈ ಕಾರ್ಯಕ್ರಮದ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳಾನ ಕೋಟ ಶ್ರೀನಿವಾಸ ಪೂಜಾರಿ, ಶಾಸಕಂಗಳಾನ ಎಂಪಿ ಅಪ್ಪಚ್ಚು ರಂಜನ್, ಕೆಜಿ ಬೋಪಯ್ಯ ಕೂಡ್ನನಕೆ ಮುಖ್ಯಪಟ್ಟವು ಕೂಡಿಯಾಡಿ ತಿಂತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿರ ಕೊಡಗು ಪ್ರಾದೇಶಿಕ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪಿನ ಸಮಗ್ರ ಶಿಕ್ಷಣ ಕರ್ನಾಟಕ ಈಂಡ ಕೂಟಾದ ನೆಲ ಸೆಪ್ಟೆಂಬರ್ 10 ನಡಪು ಗೌರಿ ಗಣೇಶನ ಮೇಲೆ ಪರಿಸರ ಸ್ನೇಹಿ ಮಂಜತ್ರ ಗಣೇಶ ಅಭಿಯಾನ ದಂಡಾರ್ಥ 21 ಮೂಲಕ ಎಲ್ಲರೂ ಮನೆಯಲ್ಲೂ ವೈರಾಣು ನಿರೋಧಕ ಶಕ್ತಿ ಉಳ್ಳು ಮಂಜತ್ರ ಗಣೇಶನ ಮೂರ್ತಿ ಮಾಡಿತು ವಿಸರ್ಜನೆ ಮಾಡೋಂಡು ಒಂದು ಮನವಿ ಮಾಡಿಯಂಡಿತು. ಅನ್ನನೆ ಈಂಡ ಮೀದ ಮಕ್ಕಳಲ್ಲಿ ಅರಿವಿಕೆ ಎಡತಪ್ಪನಕ್ಕೆ ಶಿಕ್ಷಕಂಗಳ ಮಾಲಿನ್ಯ ನಿಯಂತ್ರಣ ಮಂಡಳಿರ ಪರಿಸರ ಅಧಿಕಾರಿ ಜಿಆರ್ ಗಣೇಶನ್ ಅವು ಕಟ್ಟಂಡಿತು. ಪೆರಿಯ ಸಾಹಿತಿ ನಾಗೇಶ್ ಖಾಲೂರ್ ಅವು ಉಳಿದಿತುಳ್ಳು ಪಿನ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ದಂಡಾರ್ಥ 20 ಪುಸ್ತಕ ಪ್ರಶಸ್ತಿ ಆಯ್ಕೆ ಆನ ಕೊಡವ ಮಕ್ಕಳ ಕೂಟ ಪ್ರಕಟಣೆ ಮಾಡಿನ ಕಾದಂಬರಿ ಆಧಾರಿತ ಕೊಡವ ಸಿನಿಮಾ ನಾಡಪೆದ ಆಶಾ ಈ ಸಿನಿಮಾತನ ನಾಳೆ ಪೊಲಕ ಮೂರ್ನಾಡ್ ಕೊಡವ ಸಮಾಜದಲ್ಲಿ ಬಿಡುಗಡೆ ಮಾಡುವ ನಿರ್ದೇಶಕ ಕೊಟ್ಟುಕತ್ತೀರ ಪ್ರಕಾಶ್ ಕಾರ್ಯಪ್ಪ ನಿರ್ದೇಶನ ಹತ್ರ ನಾಡಪೆದ ಆಶಾ ಸಿನಿಮಾ ಬಿಡುಗಡೆ ಕಾರ್ಯಕ್ರಮದ ಮುಖ್ಯ ಬಿಂದುವಾಯಿತು. ಕೊಡವ ಪಾಜೆ ಪಿನ್ನ ಕೊಡವ ಸಾಹಿತ್ಯ ಅಕಾಡೆಮಿರ ಸದಸ್ಯ ಡಾಕ್ಟರ್ ಮೇಚಿರ ಸುಭಾಷ್ ನಾಣಯ್ಯ, ಮೂರ್ನಾಡ್ ಕೊಡವ ಸಮಾಜತ್ರ ಅಧ್ಯಕ್ಷ ನೆರವಂಡ ಅನೂಪ್ ಕೂಡ್ನನಿಕೆ ಮುಖ್ಯಪಟ್ಟವು ಕೂಡಿಯಾಡುವ ಅಂದು ಅರಂಜಿ ಬಂದಿತ್ತು. ಕಂದು ರೋಗ ಪಿನ ಬ್ರೊಸೋಲೋಸಿಸ್ ಅನ್ನೋದು ಬೆರಿಯ ಪಯ್ಯತ್ತಕ್ಕೆ ಪಬ್ಬ ಓರ್ ಕಾಯಿಲೆ. ಈ ಕಾಯಿಲೆತ್ತು ಪಯ್ಯತ್ತಕ್ಕೆ ಗರ್ಭಪಾತ ಅಪೋ ಗರ್ಭ ನಿಪ್ಪಲೆ ಇನ್ನತ ಕಾಯಿಲೆ ಬಪ್ಪ. ಈ ಕಾಯಿಲೆ ಉಳ್ಳೋ ಪಯ್ಯತ್ತಡ ಪಾಲಿನ ಮನುಷ್ಯಂಗ ಕುಡ್ಚಕ ಮೂಳೆ ನಂಬಲ ಇನ್ನನೆ ಬೋರೆ ಬೋರೆ ಕಾಯಿಲೆ ಬಪ್ಪ ಸಾಧ್ಯತೆ ಉಂಡು. ಆನಂಗುಂಡು ರಾಷ್ಟ್ರೀಯ ಜಾನುವಾರು ರೋಗ ನಿಯೋದಕ ಮಂಡಳಿಯವು ನಾಳೆಯಿಂದ ಸೆಪ್ಟೆಂಬರ್ 15 ಕೊಡುಗೆ